ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್: ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದ ಆಖಿಯೆ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ, ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಇದು ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಆಭರಣಗಳು ಅದೃಷ್ಟದ ಸ್ವರೂಪ. ಆಭರಣ ಜ್ಯುವೆಲ್ಲರ್ಸ್, ನಿಮ್ಮ ಸಂಭ್ರಮಕ್ಕೆ ನಮ್ಮ ಅಪ್ಪಟ ಚಿನ್ನಾಭರಣಗಳು, ನಿಮ್ಮ ಸೌಂದರ್ಯಕ್ಕೆ ನಮ್ಮ ಮೌಲ್ಯಾಧಾರಿತ ವಜ್ರಾಭರಣಗಳು, ನಿಮ್ಮ ಮನೆ ತುಂಬಲು ನಮ್ಮ ಅಪೂರ್ವ ಬೆಳ್ಳಿಯ ಸಾಮಗ್ರಿಗಳು, ನಿಮ್ಮ ಸಕಲ ಅಭೀಷ್ಟ ಸಿದ್ಧಿಗಾಗಿ ನಮ್ಮ ಕರಕುಶಲ ಚಿನ್ನಾಭರಣಗಳು. ಬನ್ನಿ, ಆಭರಣ ಜ್ಯುವೆಲ್ಲರ್ಸ್ ನಲ್ಲಿ ಚಿನ್ನಾಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಆಭರಣ ಜ್ಯುವೆಲ್ಲರ್ಸ್, ಸಾಗರ ತೀರ್ಥಹಳ್ಳಿ, ಶಿವಮೊಗ್ಗ, ಚಿಕ್ಕಮಗಳೂರು. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. # ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಭದ್ರಾವತಿ ತಾಲೂಕು ದಾನವಾಡಿಯ ಯಶವಂತ್ ಕುಮಾರ್ ಜಿಟಿ ಅವರೊಡನೆ ಕೃಷಿ ಅನುಭವ ಕುರಿತು ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದು ನಾವು ಭದ್ರಾವತಿ ತಾಲೂಕು ದಾನವಾಡಿಯ ಯಶವಂತ್ ಕುಮಾರ್ ಜಿಟಿ ಎಂಬುವರ ತೋಟದಲ್ಲಿದ್ದೀವಿ. ಅವರಲ್ಲಿರತಕ್ಕಂತಹ 4.5 ಎಕರೆ ಜಮೀನಿನಲ್ಲಿ ಮಾವಿನ ಕೃಷಿ, ಅಡಿಕೆ ಹಾಗೂ ತೆಂಗು ಇವುಗಳನ್ನು ಮಾಡಿಕೊಂಡಿದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಯಶವಂತ್ ಕುಮಾರ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಯಶವಂತ್ ಕುಮಾರ್ ಅವರೇ, ತಮ್ಮ ಒಂದು ಕೃಷಿ ಜಮೀನಿನಲ್ಲಿ ತಮ್ಮ ಒಂದು ಕೃಷಿ ಚಟುವಟಿಕೆ ಬಗ್ಗೆ ಏನ್ ಹೇಳ್ತೀರಾ ಅಂತ? ಕೃಷಿ ಅಂದ್ರೆ ನಮ್ದು 4.5 ಎಕರೆ ಜಮೀನ್ ಇದೆ ಸರ್. ಅದರಲ್ಲಿ ಒಂದು 2 ಎಕರೆ ಮಾವಿನ ತೋಟ ಮಾಡಿದೀವಿ, 2 ಎಕರೆ ಅಡಿಕೆ, ಅಡಿಕೆ ಸುತ್ತಲೂ ತೆಂಗು ಹಾಕಿದೀವಿ, ಇನ್ನ 1/2 ಎಕರೆ ತೋಟದಲ್ಲಿ ಕೂಡ ತೆಂಗು ಬೆಳೆದಿದ್ದೀವಿ ಸರ್. ಮತ್ತೆ ನಾವೊಂದು ಎಣ್ಣೆ ಗಾಣಾನು ಹಾಕಿದೀವಿ, ಕೊಬ್ಬರಿ ಎಣ್ಣೆ. ಅದು ಜನ ರೈತರು ತಂದ್ಕೊಟ್ಟಿದ್ದನ್ನ ಎಣ್ಣೆ ಮಾಡಿ ಕೊಡ್ತೀವಿ ಸರ್. ಮಾವು ಸುಮಾರು 4-5 ಜಾತಿ ಮಾವು ಹಾಕಿದ್ ಸರ್. ರಸ್ಪುರಿ, ಬಾದಾಮಿ, ಸಿಂಧೂರ, ಬ್ಯಾನಿಶು ಮತ್ತೆ ನೀಲಮ್ಮು. ಇವನ್ನೆಲ್ಲ ಸಸಿಗಳು ನಾವು ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಅಂತ, ಸಂತೆಬೆನ್ನೂರು ಹತ್ರ ಸಸಿಗಳು ತಗೊಂಬಂದಿವಿ. ನಾವೀಗ ಮಾವು ಬೆಳೆಯಕ್ಕೆ ಹಿಡಿದು 25 ವರ್ಷ ಆಯ್ತು ಸರ್. ಸಸಿ ನೆಟ್ಟು 3 ವರ್ಷಕ್ಕೆ ಅದು ಫಲಕ್ ಬರಕ್ ಸ್ಟಾರ್ಟ್ ಆಯ್ತು. 3 ವರ್ಷ ನಾವು ಪ್ರತಿ 15 ದಿವಸಕ್ಕೊಂದ್ಸರಿ 3 ಕೂಡ ನೀರ್ ಹಾಕ್ತಿದ್ದೀವಿ. 12 ಅಡಿ ಒಂದಕ್ಕೆ ಮಾವಿನ ಗಿಡ ನೆಟ್ಟಿದ್ವಿ. ಎಲ್ಲ ಕಸಿ ಮಾಡಿರ್ತಕ್ಕಂಥ ಮಾವು. ಅದು ಮಾವು ವರ್ಷಕ್ಕೊಂದ್ಸರಿ ಫಲ ಬರ ಸರ್. ಅದು ಹೂವು ಆದ ಟೈಮಲ್ಲಿ ಅವರು ನಾವು ಇವರಿಗೆ ಚೇಣಿ ಕೊಟ್ಬಿಡ್ತೀವಿ ವರ್ಷಕ್ಕೊಂದು ಅಂತ ಬೆಳೆ ಲೆಕ್ಕಕ್ಕೆ. ಆ ಹೂವ ಟೈಮಲ್ಲಿ ಅವರು ನವೆಂಬರ್ ದೀಪಾವಳಿ ಟೈಮಲ್ಲಿ ಔಷಧಿ ಫ್ರೈ ಮಾಡ್ಕೊಂತಾರೆ ಔಷಧಿ ಫ್ರೈ ಮಾಡ್ತಾರೆ, ಅದು ಕಾಯಿಗಡ್ತತೆ. ಆಮೇಲೆ ಅದಕ್ಕೆ ಟಾನಿಕ್ ಇಂತ ಔಷಧಿಗಳನ್ನೆಲ್ಲ ಅವರು ಫ್ರೈ ಮಾಡ್ಕೊಂತಾರೆ. ನಾವು ಮಾವಿನ ತೋಟಕ್ಕೆ ಮಳೆಗಾಲದಲ್ಲಿ NPKDA ಗೊಬ್ಬರ ಕೊಡ್ತೀವಿ. ಪ್ರತಿ ಗಿಡಕ್ಕೂ ಅರ್ಧ ಕೆಜಿ ಗೊಬ್ಬರ ಹಾಕ್ತೀನಿ. ಸುತ್ತ ಮಾಡಿ ಎಲ್ದರಗಳು, ಹಸಿರೆಲೆ ಗೊಬ್ಬರ ಇಂಥವನ್ನೆಲ್ಲ ಹಾಕಿ ಇದ್ ಮಾಡ್ತೀವಿ. ಪ್ರತಿ ವರ್ಷ ಅದನ್ನ ಕಲ್ಟಿವೇಶನ್ ಮಾಡಿ ಮಂಚಿಂಗ್ ಮಾಡಿ ಬಿಡ್ತೀವಿ ಸರ್. ನಿಮಗೆ ಮಾವಿನ ಬಗ್ಗೆ ಆಸಕ್ತಿ ಹೇಗೆ ಬಂತು, ಮಾವು ಬೆಳಿಬೇಕು ಅಂತ? ಅದು ನಮ್ದು ಡ್ರೈಲ್ಯಾಂಡ್ ತೋಟ ಆಗಿರೋದ್ರಿಂದ ಆಮೇಲೆ ಆವಾಗ ನಮಗೆ ಈ ಬೋರ್ವೆಲ್ ತೆಗೆಸಿದ್ರೆ ನೀರು ಬೀಳುತ್ತೆ ಅನ್ನೋದೊಂದು ನಮಗೆ ಇದಿರಲ್ಲ ಸರ್, ಕಾನ್ಫಿಡೆನ್ಸ್ ಇರಲಿಲ್ಲ. ಅದು ನಮ್ಗೆ ಬೆಳೆ ಬೀಳುತ್ತೆ, ನೀರು ಬೀಳುತ್ತೆ ಅಂತ. ಹಾಗಾಗಿ ಅದಕ್ಕೆ ಮಾವೇ ಸೂಕ್ತ. ಈಗೆಲ್ಲ ಸುತ್ತಮುತ್ತ ಎಲ್ಲ ರೈತರು ತೆಂಗು ಅಡಿಕೆ ಬೆಳೀತಾ ಇದ್ರು. ಇಲ್ಲಿ ಯಾರು ನಮ್ಮ ಪ್ರದೇಶದಲ್ಲಿ ಯಾರು ಮಾವು ಬೆಳೆದಿರಲ್ಲ ಸರ್. ನಾವು ಮತ್ತು ನಮ್ಮ ಚಿಕ್ಕಪ್ಪರು ಮತ್ತು ನಮ್ಮ ಪಕ್ಕದ ತೋಟದವ್ರು ಮಾತ್ರ ಅಲ್ಲೊಂದು 6 ಎಕರೆ 8 ಎಕರೆ ಮಾವು ಬೆಳೀತಾ ಇದ್ರು ಅಷ್ಟೇ ಸರ್ ಆ ಊರಲ್ಲಿ. ಹಾಗಾಗಿ ನಮಗೆ ಮಾವು ಬೆಳೆಯನ ಇದು ತಿನ್ನಂತ ಪದಾರ್ಥ ವಸ್ತು ತಿನ್ಬೋದಲ್ಲ, ಇದಕ್ಕೆ ಮಾರುಕಟ್ಟೆ ಸಿಗುತ್ತೆ ಚೆನ್ನಾಗಿ ಅಂತ ಮಾವನ್ ಬೆಳೆದಿವಿ ಸರ್. ಅಂದ್ರೆ ಮಾವಿಗೆ ವಾತಾವರಣ ನಿಮ್ಮ ಊರ್ ಕಡೆ ಚೆನ್ನಾಗಿದೆಯಾ? ಹಾ ಚೆನ್ನಾಗಿದೆ ಸರ್, ಚೆನ್ನಾಗ್ ಬರುತ್ತೆ ಸರ್ ಫಸಲು ಚೆನ್ನಾಗಿದೆ. ಅದೇ ಈಗ ಹವಾಮಾನ ವೈಪರೀತ್ಯದಿಂದ ಹಾಗೆ ಆಗುತ್ತೆ ಸರ್, ಋತುಮಾನ ಈಗ ಚೇಂಜ್ ಆಗ್ತಾ ಇದೆ, ಕಾಲಕ್ಕೆ ತಕ್ಕಂಗೆ ಮಳೆ ಬರ್ತಾ ಇಲ್ಲ, ಆಮೇಲೆ ಈ ಇಬ್ಬಣಿ ಬೀಳೋದು ಇಂಥದ್ದೆಲ್ಲ ಜಾಸ್ತಿ ಇರೋದ್ರಿಂದ ಹವಾಮಾನ ವೈಪರೀತ್ಯದಿಂದ ಕೆಲವು ಸರಿ ರೈತರಿಗೆ ನಷ್ಟ ಆಗೇ ಆಗುತ್ತೆ ಸರ್. ಹವಾಮಾನ ಸರಿಯಾಗಿದ್ರೆ ಯಾರು ರೈತಿಂಗ್ ಏನು ನಷ್ಟ ಆಗೋದಿಲ್ಲ ಸರ್. ಕೆಲವರೆಲ್ಲ ಅಡಿಕೆ ಮಾಡ್ತಾ ಇದ್ರು ಮುಂಚಿತವಾಗಿ, ಎಲ್ಲಿ ನೋಡಿ ನಿಮ್ಗೆ ಇದ್ರ ಆಸಕ್ತಿ ಬಂತು? ಆಸಕ್ತಿ ಅಂದ್ರೆ ನಮ್ಮ ಸಂತೆಬೆನ್ನೂರು ಆ ಭಾಗದಲ್ಲಿ ಬಹಳ ಬೆಳೆದಿರೋ ಸರ್ ಮಾವು. ನಮ್ಮ ರಾಜ್ಯದಲ್ಲಿ ಸಂತೆಬೆನ್ನೂರು ಹೋಬಳಿಲಿ ಅತಿ ಹೆಚ್ಚು ಮಾವು ಬೆಳೀತಾರೆ ಅನ್ನೋದು ನಂಗೆ ಕೇಳ್ಪಟ್ಟಿದ್ದೆ. ಅಲ್ಲಿ ನಮ್ಮ ನೆಂಟರು ಸಂಬಂಧಿಕರು ಎಲ್ಲ ಬೆಳೀತಿರೋದ್ ನೋಡಿ ನಾವು ಕೂಡ ಅದನ್ನ ಬೆಳೆದಿವಿ ಸರ್. ಬೆಳೆದ್ರೆ ಆಮೇಲೆ ಅದಕ್ಕೆ ಖರ್ಚು ಕಮ್ಮಿ, ಆದಾಯ ಜಾಸ್ತಿ ಬರುತ್ತೆ, ಖರ್ಚಿನ ನಿರ್ವಹಣೆ ಕಮ್ಮಿ ಇತ್ತು. ಹಾಗಾಗಿ ನಾವು ಮಾವನ್ನ ಆಯ್ಕೆ ಮಾಡ್ಕೊಂಡು ಬೆಳೆದಿವಿ ಸರ್. ಎಷ್ಟೆಕರೆ ಮಾವು ಹಾಕಿದ್ರಿ? 2 ಎಕರೆ ಹಾಕಿದ್ವಿ ಸರ್. ಒಂದು ಎಕರೆಗೆ ಎಷ್ಟು ಗಿಡ ಕೂರುತ್ತೆ, ಯಾವ ತರ? ಎಕರೆಗೆ 45 ಗಿಡ ಕೂರಿಸ್ಬೋದು ಸರ್, ಎಕರೆಗೆ 45 ಗಿಡ ಕೂತ್ಕೊಳ್ತಾವ ಸರ್. ಆಮೇಲೆ ಇದು ಗಿಡ ದೊಡ್ಡದಾಗೇನು ಬೆಳೆಯೋದಿಲ್ಲ ಸರ್, ಕಸಿ ಮಾಡೋದ್ರಿಂದ ಕುಬ್ಜವಾಗಿ ಸ್ವಲ್ಪ ಒಂದು 2 ಮೀಟರ್ ಅಂತರದೊಳಗೆ ಬೆಳ್ಕೊಳತ್ತದ ಮರ. ಅತಿ ಏನು ದೊಡ್ಡಕ್ಕೆ ಹೋಗೋದಿಲ್ಲ, ಏನೂ ಆಗೋದಿಲ್ಲ. ಈಗ ನಾನು ಮಾವು ಸ್ವಲ್ಪ ಕೆಲವು ಹೋಗಾದಂತದಕ್ಕೆ ಅದರೊಳಗೆ ಮಿಶ್ರವಾಗಿ ಅಂದ್ರೆ ಈ ಹುಣಸೆ ಗಿಡ ಹೈಬ್ರಿಡ್ ಹುಣಸೆ ಗಿಡನ ಒಂದು 10 ಗಿಡ ಹಾಕಿದ್ದೀನಿ ಸರ್. ಅದಕ್ಕೆ ಹುಣಸೆ ಹಾಕಿದ್ದೀನಿ. ಈಗೆಲ್ಲ ಕಸಿ ಹುಣಸೆ ಬರುತ್ತಲ್ಲ ಹುಣಸೆ, ಅದಕ್ಕೆ ಯಾವುದೇ ಹುಣಸೆ ಮತ್ತು ಹಲಸಿಗೆ ಯಾವುದೇ ರೀತಿ ಸ್ಪ್ರೈ ಮಾಡೋದಿಲ್ಲ, ಔಷಧಿ ಹೊಡೆಯೋದಿಲ್ಲ. ಮಾವಿಗಾದ್ರೂ ನಾವು ಔಷಧಿ ಹೊಡಿತೇವೆ ಸರ್. ಈ ಹುಣಸೆ ಗಿಡಕ್ಕೆ ಯಾವುದೇ ರೀತಿ ಕೀಟನಾಶಕಗಳು ಹೊಡೆಯೋದಿಲ್ಲಲ್ಲ, ಆ ದೃಷ್ಟಿಗೋಸ್ಕರ ಹುಣಸೆ ಯಾವ್ದನ್ನು ಏನು ಕೇಳೋದಿಲ್ಲ. ಅದು ನೀರು ಇಲ್ಲದೆ ಇದ್ರೂ ಕೂಡ ಬೆಳೆಯುತ್ತೆ ಸರ್ ಹುಣಸೆ. ಹಂಗಾಗಿ ಅದರಲ್ಲಿ ಒಂದು 10 ಗಿಡ ಹುಣಸೆ ಹಾಕಿದ್ದೀನಿ. ಕೈ ಮಾಡೋದಿಲ್ಲ, ಔಷಧಿ ಹೊಡೆಯೋದಿಲ್ಲ. ಮಾವಿಗಾದ್ರೂ ನಾವು ಔಷಧಿ ಹೊಡಿತೇವೆ ಸರ್. ಈ ಹುಣಸೆ ಗಿಡಕ್ಕೆ ಯಾವುದೇ ರೀತಿ ಕೀಟನಾಶಕಗಳು ಹೊಡೆಯೋದಿಲ್ಲಲ್ಲ, ಆ ದೃಷ್ಟಿಗೋಸ್ಕರ ಹುಣಸೆ ಯಾವ್ದನ್ನು ಏನು ಕೇಳೋದಿಲ್ಲ. ಅದು ನೀರು ಇಲ್ಲದೆ ಇದ್ರೂ ಕೂಡ ಬೆಳೆಯುತ್ತೆ ಸರ್ ಹುಣಸೆ. ಹಂಗಾಗಿ ಅದರಲ್ಲಿ ಒಂದು 10 ಗಿಡ ಹುಣಸೆ ಹಾಕಿದ್ದೀನಿ ಸರ್. ಕಸಿ ಅಂತ ಹೇಳಿದ್ರೆ ಮಾವು, ಅದು ಕಸಿ ಅವರೇ ಮಾಡಿರೋ ಸರ್. ನಾವೇ ಎಲ್ಲಿಂದ? ಅದು ಅವರು ತಮಿಳುನಾಡಿಂದ ರತ್ನಗಿರಿ ಅಲ್ಲಿಂದ ತರಿಸ್ತಾರಂತ ಸರ್ ಅವರು. ನಾವು ಸಂತೆಮಿನೂರ್ ಹೋಗಿ ತಗೊಂಡ್ಬಂದಿದ್ವಿ ಸರ್. ಅದು ಕಸಿ ಮರ ಅದೇ ಕಾಂಡದಿಂದ ತೆಗೆದು ಕಸಿ ಮಾಡಿರೋ ಗಿಡ, ಅದು ತಗೊಂಡ್ಬಂದು ನೆಟ್ಟಿದ್ರು ಸರ್. ಅದು ಗುಂಡಿ ತೆಗೆದು ಗುಂಡಿಗೆ ಮಣ್ಣು ತುಂಬಿ ಆಮೇಲೆ ನಾವು ಗಿಡ ಹಚ್ಚಿರೋ ಸರ್. ಒಂದೊಂದು 3 ಅಡಿ 3 ಅಡಿ ಆಳದ ಗುಂಡಿ ಮಾಡಿ ಆಮೇಲೆ ಮಣ್ಣು ತುಂಬಿ ಇದ್ರದ್ದು ಕಾಡಿಂದ ತಗೊಂಡ್ಬಂದಿರೋ ಮಣ್ಣು ಹಾಕಿ ಕೆಂಪು ಮಣ್ಣು ಹಾಕಿ ಆ ಗಿಡನ ನೆಟ್ಟಿರೋ ಸರ್. ಮಾವು ಬೆಳಿಲಿಕ್ಕೆ ಒಂದು ಕೃಷಿ ಪದ್ಧತಿ ಇರುತ್ತೆ, ಯಾವ ರೀತಿ ಕೃಷಿ ಪದ್ಧತಿ? ಒಂದು ಮಾವಿನಿಂದ ಇನ್ನೊಂದು ಮಾವಿಗಾಗ್ಲಿ ಬರ್ತಕ್ಕಂತ ರೋಗದ ಬಗ್ಗೆ ನಿರ್ವಹಣೆ ಆಗ್ಲಿ ಸರ್. ಈಗ ಹಣ್ಣುಗಳಲ್ಲಿ ಲಾಸ್ಟ್ ಬರ್ತಕ್ಕಂಥದ್ದು ನೀಲಮ್ಮ ಹಣ್ಣೇ ಸರ್. ಅದು ಕೊನೆಗೆ ಬರೋದು, ಅದು ಮಳೆಗಾಲ ಎಲ್ಲಾ ಮಾವಿನ ಎಲ್ಲಾ ತರದ ತಳಿ ಹಣ್ಣು ಮುಗಿದ ನಂತರ ಕೊನೆಗೆ ಬರೋದು ನೀಲಮ್ಮ ಹಣ್ಣು. ಅದು ತಿನ್ನಕ್ಕೂ ಚೆನ್ನಾಗಿರುತ್ತೆ. ಅದು ಮಳೆಗಾಲ ಇಂತ ಪ್ರಾರಂಭ ಆಗ್ತಾ ಇರೋ ಟೈಮಿಗೆ ಬರೋ ಸರ್ ನೀಲಮ್ಮ. ನೀಲಮ್ಮ ಒಂದು 15 ಗಿಡ ಇದೆ ಸರ್ ನಮ್ಮ ಹತ್ರ. ಬ್ಯಾನಿಶು ಇದೆ, ಅದು ಬ್ಯಾನಿಶು ತಿನ್ನಕ್ಕೆ ಕಂಡ ಇದು ಹೊಟ್ಟೆ ಕಮ್ಮಿ ಇರುತ್ತೆ, ಇದು ತಿರುಳು ಜಾಸ್ತಿ ಇರುತ್ತೆ ಸರ್ ಅದರಲ್ಲಿ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ರಸ್ಪುರಿ ಬಾದಾಮಿ ಅದು ಅಷ್ಟೇ ಸರ್, ರುಚಿ ಇರುತ್ತೆ ಹಣ್ಣು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಆದ್ರೆ ನೀವು ಎಲ್ಲಾ ತರದ ಗಿಡನು ಹಾಕಿದ್ರ ಕಾರಣ ಏನು ಅಂದ್ರೆ, ಎಲ್ಲಾ ತರದ ಗಿಡ ಅಂದ್ರೆ ಮಾರುಕಟ್ಟೆ ಸಿಗುತ್ತೆ, ಆಮೇಲೆ ಅದಕ್ಕೆ ಎಲ್ಲಾ ತರದ್ದು ಇದ್ರೆ ಇದು ಸಿಗುತ್ತೆ, ಗ್ರೇಡ್ ಸಿಗುತ್ತೆ ಅನ್ನೋದು ದೃಷ್ಟಿಗೋಸ್ಕರ ಹಾಕಿದೀವಿ ಸರ್. ಒಂದು ಗಿಡಕ್ಕೆ ಎಷ್ಟು ಬರ್ಬೋದು ತಮ್ಗೆ? ಒಂದು ಗಿಡಕ್ಕೆ ಅಂದಾಜು 100 ಕೆಜಿ ಅಂತೂ ಬರ್ಬೋದು ಅಂತ ಒಂದು ಅಂದಾಜು ತಿಳ್ಕೊಂಡಿದ್ದೆ ನಾನು. ಈಗ ಚಿಕ್ಕ ಗಿಡ ನೆಡ್ತೀರಾ, ಎಷ್ಟು ವರ್ಷದ ಮೇಲೆ ಫಲ ಬೀಳುತ್ತೆ, ಆ ಫಲ ಎಷ್ಟು ವರ್ಷ ತಗೋತೀರ ತಾವು? ಈಗ ನಾವು ಮೂರು ಈಗ ಕಸಿ ಗಿಡಗಳೆಲ್ಲ ಸರ್ ಮೂರು ವರ್ಷಕ್ಕೆ ಹೂ ಬಿಡುತ್ತೆ. ಹೂ ಬಿಟ್ಟ ತಕ್ಷಣ ಅದು ತಾಯಿ ಹೂ ನಾವು ಚಿಗುಟ್ ಹಾಕ್ಬೇಕು ಸರ್. ಅದು ಮತ್ತೆ ಅದು ಗ್ರೋತ್ ಆಗಲ್ಲ ಗಿಡ. ಹೂ ಹಣ್ಣು ಬಿಡಕ್ ಬಿಟ್ರೆ ಮರ ಬೆಳೆಯೋದಿಲ್ಲ. ನಾವು ಮರ ಸ್ವಲ್ಪ ಬಲಿಷ್ಠವಾದ ಮೇಲೆ ಹಣ್ಣು ಬಿಡಕ್ ಸ್ಟಾರ್ಟ್ ಮಾಡಿದ್ರೆ ಮರನು ಆರೋಗ್ಯವಾಗಿರುತ್ತೆ, ಹೆಚ್ಚು ಹಣ್ಣನ್ನು ನಾವು ಮರದಿಂದ ಅಪೇಕ್ಷೆ ಪಡಬಹುದು. ನಾವು ಚಿಕ್ಕದಾಗಿದ್ದಾಗಲೇ ಅದು ಬೆಳೆಯಕ್ಕೆ ನಾವು ಬಿಟ್ರೆ ಅದು ಬಾರಕ್ಕೆ ಹರಿಗಳು ಕೊಂಬೆಗಳು ಎಲ್ಲ ಮುರಿದು ಹೋಗ್ತಾವೆ ಸರ್. ಸ್ವಲ್ಪ ಮರ ಒಂದು ನಾಲ್ಕೈದು ವರ್ಷ ಆದ ನಂತರ ಬಲಿಷ್ಠವಾದಾಗ ಹೂವು ಕೊಂಬೆ ರಂಬೆಗಳೆಲ್ಲ ಹೆಚ್ಚು ಹೊಡಿತವೆ, ಆಮೇಲೆ ಹೂವು ಚೆನ್ನಾಗಿ ಬಿಡುತ್ತೆ, ಅವಾಗ ಹಣ್ಣು ಯಥೇಚ್ಛವಾಗಿ ಬರುತ್ತೆ ಸರ್. ಒಂದೊಂದು ಗಿಡದ ನಿರ್ವಹಣೆ ಯಾವ ತರ ಮಾಡ್ತೀರ ತಾವು? ಅದೇ ಸರ್, ನಾವು ಅದೇ ಫಸ್ಟ್ ನೆಡ್ದ ಪಾತಿ ಮಾಡಿ ಅದಕ್ಕೆ ನೀರು ಹೊಯ್ತಾ ಇದ್ವಿ ಸರ್. ಆಮೇಲೆ ಅದೇ ಪ್ರತಿ ಮಳೆಗಾಲದಲ್ಲಿ ಮಾತ್ರ ಗೊಬ್ಬರ ಕೊಡ್ತಾ ಇದ್ವಿ. ಆಮೇಲೆ ಜಿಂಕು, ಬೋರನ್, ಸಲ್ಫರು ಇದನ್ನ ಮೈಕ್ರೋ ಕಂಟೆಂಟ್ಸ್ ಇದನ್ನು ಸಹ ಕೊಡ್ತಿದ್ವಿ ಸರ್. ಅದು ಗೊಬ್ಬರ ಕೊಟ್ಟು ನಾವು ನಿರ್ವಹಣೆ ಮಾಡ್ತಿದ್ವಿ ಸರ್. ಯಾವ ಒಂದು ವಾತಾವರಣ ಅಂದ್ರೆ ಯಾವ ಕಾಲದಲ್ಲಿ ಮಾವಿನ ಕೃಷಿ ಮಾಡಿದ್ರೆ ಉತ್ತಮವಾದ ಒಂದು ಬೆಳೆ ಬರುತ್ತೆ, ಫಸಲು ಬರುತ್ತೆ ಅಂತ ತಾವು ಹೇಳೋದು? ಸರ್, ಮಾವು ಸಸಿ ನೆಡೋದಾದ್ರೆ ಜೂನ್ ಜುಲೈ ತಿಂಗಳಿಗೆ ನಾವು ಸಸಿನ ಪಾತಿ ಮಾಡಿ ನೆಟ್ಟರೆ ಮಾವು ಯಾವಾಗಲೂ ಬರೋದು ಏಪ್ರಿಲ್ ಮಾರ್ಚ್ ಮೇ ತಿಂಗಳಲ್ಲೇ ಅದು ಬರೋದು ಸರ್. ಏಪ್ರಿಲ್ ಮಾರ್ಚ್ ತಿಂಗಳಲ್ಲೇ ಅದು ಹಣ್ಣು ಕಾಯಿ ಬರೋದು. ಯಾವಾಗಲೂ ಅದು ಸೀಸನ್ ಬರೋದೇ ಆ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಸರ್. ನಾವು ಯಾವುದೇ ಸಸಿ ನೆಡೋದಾದ್ರೆ ಜೂನ್ ಜುಲೈ ತಿಂಗಳಲ್ಲಿ ನೆಟ್ಟರೆ ಅದು ಮಳೆಗಾಲದಲ್ಲಿ ಮಳೆ ಚೆನ್ನಾಗಿ ಆಡ್ತಾ ಇರುತ್ತೆ, ಸಸಿ ಬೇರ್ ಬಿಡ್ಕೊಳ್ಳುತ್ತೆ, ಸಸಿ ಉಳ್ಕೊಳ್ಳುತ್ತೆ ಸರ್. ಅದು ಅಂದ್ರೆ ಮಾವಿಗೆ ಯಾವ್ದೋ ತರದ ಕಾಯಿಲೆ ರೋಗ ಆ ತರದೇನು ಬರಲ್ವಾ? ಬರೋದು ಸರ್. ಇದು ಬೂದಿ ರೋಗ, ಮತ್ತೆ ಎಲೆ ಚುಕ್ಕಿ ರೋಗ, ಆಮೇಲೆ ಕಾಯಿ ಕೀಟಗಳು ಚಿಕ್ಕಿ ಕೂತ್ಕೊಳ್ಳುತ್ತೆ. ಔಷಧಿ ಹೊಡೆದ್ರು ಸಹ ಅದು ಹಣ್ಣು ಹಾಕಿದ್ರು ಸರ್ ಹಣ್ಣು ಕೊಳತೋಗ್ಬಿಡುತ್ತೆ. ಅದು ರೋಗ ಒಂದ್ಸರಿ ಸ್ಪ್ರೆಡ್ ಆಯ್ತು ಅಂದ್ರೆ ಎಷ್ಟೇ ಕೀಟನಾಶಕ ರೋಗ ನಿರ್ವಹಣೆ ಮಾಡಿದ್ರು ಕೆಲವುಸರಿ ವಾತಾವರಣದ ವೈಪರೀತ್ಯದಿಂದ ಹತೋಟಿಗೆ ಬರೋದೇ ಇಲ್ಲ ಸರ್. ಅದು ಆ ಟೈಮಲ್ಲಿ ಆ ಮರದ ಹಣ್ಣು ಎಲ್ಲ ವೇಸ್ಟ್ ಆಗಿ ಹೋಗೇ ಹೋಗುತ್ತೆ ಸರ್. ಅದು ಅದನ್ನೆಲ್ಲ ಯಾವ ತರ ಕಂಟ್ರೋಲ್ ಮಾಡಕ್ಕೆ ಏನೇನ್ ಮಾಡ್ತೀರ? ಈಗ ನಾವು ಅದೇ ಸರ್, ನಾವೇನು ಔಷಧಿ ಸಿಂಪಡಿಸೋದಿಲ್ಲ ಸರ್. ಅದು ಅವರಿಗೆ ಒಂದು ಪ್ರತಿ ಅವರು ಸರ್ ನಾವು ಪ್ರತಿ ವರ್ಷಕ್ಕೆ ಅಂತ ಮಾತಾಡಿ ಕೊಡ್ತೀವಿ ಸರ್. ಒಂದು ಒಂದು ಎಕರೆಗೆ ವರ್ಷಕ್ಕೆ 30,000 ಈ ಲೆಕ್ಕಾಚಾರಕ್ಕೆ ಕೊಡ್ತಾ ಇದ್ದೀವಿ ಸರ್. ಅಲ್ಲಿ ಭಾಗದಲ್ಲಿ ಹೆಚ್ಚು ಹೆಚ್ಚು ತೋಟ ಇರೋ ಕಡೆ ಅಂದ್ರೆ ಸ್ವಲ್ಪ 35-40,000 ಮಾಡ್ತಾರೆ. ನಮ್ಮ ಕಡೆ ಕಡಿಮೆ ತೋಟ ಇರೋದ್ರಿಂದ ಇಲ್ಲಿ ಕಾಯಕ್ಕೆ ಹಣ್ಣು ಕಾಯಕ್ಕೆ ಹಾಳು ನೀಡಬೇಕು, ಅವನ ಕೂಲಿ ಖರ್ಚು ಮತ್ತೆ ಔಷಧಿ ಖರ್ಚು ಇವನ್ನೆಲ್ಲ ಕಳೆದು ಅವರು ವ್ಯಾಪಾರ ಮಾಡ್ಕೊಂತಾರೆ ಸರ್. ಪ್ರತಿ ಒಬ್ಬ ಆಳು ಅಂದ್ರೆ ಒಂದು ತಿಂಗಳಿಗೆ ಅವನಿಗೆ 5,000-6,000 ಕೊಡ್ಬೇಕು. ಅವ್ರಿಗೆ ಊಟದ್ದು ಅಕ್ಕಿ ರೇಷನ್ ಖರ್ಚು ಇವನ್ನೆಲ್ಲ ಕೊಟ್ಟು ಇಟ್ಟಿರ್ತಾರೆ. ಹಂಗಾಗಿ ಅದ್ರಲ್ಲಿ ಕೊಡ್ತೀವಿ ಸರ್ 15-15. ಕೆಲವು ಸಲ DAP ಕೊಡ್ತಿದ್ವಿ. ಅಂದ್ರೆ ಭೂಮಿಗೆ ರಾಸಾಯನಿಕ ಗೊಬ್ಬರ ಕೊಟ್ರೆ ಹಾಳಾಗುತ್ತೆ, ಸಾವಯವ ಗೊಬ್ಬರ ಕೊಡ್ಬೇಕು ಅಂತಾರೆ, ನೀವು ಯಾಕೆ ಆತರ? ಅಲ್ಲ ಸರ್, ನಾನು ಸ್ಟಾರ್ಟಿಂಗ್ ಎಲ್ಲ ಕೊಟ್ಟಿದ್ವಿ. ಈಗ ಇತ್ತೀಚೆಗೆಲ್ಲ ಸಾವಯವ ಗೊಬ್ಬರನೇ ಕೊಡ್ತೇನೆ. ಬೇವಿನ ಹಿಂಡಿ ಹಾಕಿದ್ದೆ, ಆಮೇಲೆ ಆರ್ಗ್ಯಾನಿಕ್ ಮಿನರಲ್ಸ್ ಇದ್ರದ್ದು ಗೊಬ್ಬರ ಅದನ್ನು ಹಾಕಿದ್ವಿ ಸರ್. ಅಂದ್ರೆ ನಿಮ್ಮ ಒಂದು ತೋಟ ಎಲ್ಲ ಕಾಡಿನ ಮಧ್ಯೆ ಇರೋದ್ರಿಂದ ಪ್ರಾಣಿಗಳ ಹಾವಳಿ ಜಾಸ್ತಿ, ಅವನ್ನೆಲ್ಲ ಯಾವ ತರ ಮಾಡ್ತೀರಾ? ಇದಂದ್ರೆ ಹಣ್ಣಿನಗೇನು ಅಂತ ನಮಗೆ ಅವಳಿ ಮಾಡಿಲ್ಲ ಸರ್. ನಾವು ಸ್ಟಾರ್ಟಿಂಗ್ ಇದ್ದಾಗ ಈ ಮೊಲ ಅವೆಲ್ಲ ಬಂದು ಕಡಿತಾ ಹೋಯ್ತೀವಿ ಸರ್. 4-4 ಕೂಡ ಹೋಯ್ತೀವಿ. 15 ದಿವಸಕ್ಕೆ ಒಂದ್ಸರಿ, 20 ದಿವಸಕ್ಕೆ ಒಂದ್ಸರಿ ಹೋಯ್ತೀವಿ ಸರ್. ಅಂದ್ರೆ ನೀರಿನ ನಿರ್ವಹಣೆ ಅವನ್ನೆಲ್ಲ ತಾವು ಮಾಡೋದು, ಅದೇನು ಹಣ್ಣಿನ ಬರ್ತಕ್ಕಂಥ ಸೀಸನ್ ಎಲ್ಲ ಬೇರೆಯವ್ರು ಮಾಡ್ಕೊಳ್ಳೋದು? ಹೌದು ಸರ್. ನೀರಿನ ನಿರ್ವಹಣೆ, ಗೊಬ್ಬರ ನಿರ್ವಹಣೆ, ತೋಟದ ಕಲ್ಟಿವೇಶನ್ ಇಂಥವನ್ನೆಲ್ಲ ನಾವು ನಿರ್ವಹಣೆ ಮಾಡ್ತೀವಿ ಸರ್. ಫಸಲು ಫಲ ಬಂದಾಗ ಅವರಿಗೆ ಮಾವಿನ ಮರ ಅವರು ಹೂವು ಎಷ್ಟು ಬಿಟ್ಟಿದೆ, ಕಾಯಿ ಎಷ್ಟು ಬಿಟ್ಟಿದೆ ಇದು ನೋಡಿ ಲೆಕ್ಕಾಚಾರ ಮಾಡಿ ಓ ಇಷ್ಟು ಹಣ್ಣು ಬರುತ್ತೆ, ಇಷ್ಟು ಟನ್ ಹಣ್ಣು ಸಿಗುತ್ತೆ ಇವ್ರ ತೋಟದಲ್ಲಿ ಅನ್ನೋದು ಅವರು ಲೆಕ್ಕ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂತಾರೆ ಸರ್. ಹೆಚ್ಚು ಕಮ್ಮಿ ಆದಾಗ ಅವರಿಗೆ ಲಾಸ್ ಆಗಲ್ವಾ? ಲಾಸ್ ಆಗುತ್ತೆ ಸರ್. ಅವಾಗ ಅವರು ಇಲ್ಲ ಈ ವರ್ಷ ನಮಗೆ ಬಂದಿಲ್ಲ, ಒಂದು 10,000 ಬಿಟ್ರಿ, ಒಂದು 5,000 ಬಿಟ್ರಿ ಅಂತ ಕೇಳ್ತಾರೆ ಸರ್. ನಾವು ಅವರು ಕಾದಿ ಜನನು ಕಾಯ್ಬೇಕು, ಪ್ರಾಣಿ ಪಕ್ಷಿನೂ ಕಾಯ್ಬೇಕು ಸರ್ ಕಾಡ ಹತ್ರ ಇರೋದ್ರಿಂದ. ಈಗ ಹಣ್ಣು ಅನ್ನೋ ತಿನ್ನೋ ವಸ್ತು ಅಂದ್ರೆ ಬಂದು ತೋಟಕ್ಕೆ ಕೀಳರ್ ಇರ್ತಾರೆ, ಮಾಡರ್ ಇರ್ತಾರೆ. ಹಾಗಾಗಿ ಅವರವ್ರ ನಿರ್ವಹಣೆ ನೋಡಿ ನಾವು ಸರ್ ಇರ್ಲಿ ಎಷ್ಟು ಬಂದಿತ್ತೆ ಸರ್ ಕಡಿಮೆ ಕೊಡ್ತೀನಿ ಈ ವರ್ಷ ಇಷ್ಟ ಆಗಿತ್ತೆ ನಂಗೆ ಅಂತ ಅಂದಾಗ ನಾವು ಬಿಟ್ಟು ಇಸ್ಕೊಳ್ತೀವಿ ಸರ್ ಅವ್ರ ಹತ್ರ. ಮಿಡಿ ಏನು ಮಾಡಲ್ವ ತಾವು? ಇಲ್ಲ ಸರ್, ಮಿಡಿ ಇಲ್ಲೇನ ಅದಿರ್ಲಿಲ್ಲ. ಮಿಡಿ ಕಾಯಿ ಏನೋ ನಾವು ಇಲ್ಲಿ ಮಾಡಿಲ್ಲ ಸರ್. ಇವಾಗ ಇನ್ನು 3-4 ವರ್ಷ ಹೋಗ್ಬೇಕು ಸರ್ ಅದು. ಈಗ ಹುಣಸೆ ಹಾಕಿರೋದು ಅದು ಈಗೆಲ್ಲ ಆಗ್ತಾ ಇತ್ತು ಮರ. ಇನ್ನು ಅದು ಬಂದ ನಂತರ ಗೊತ್ತಾಗತ್ತೆ ಸರ್ ಹೆಂಗ್ ಬರುತ್ತೆ ಏನಂತ. ನೀವೇ ಫಸ್ಟ್ ಹಾಕಿರೋದ? ಆ ಭಾಗದಲ್ಲಿ ನಾವೇ ಫಸ್ಟ್ ಹಾಕಿರೋದು ಸರ್. ಬೇರೆ ಕಡೆ ಎಲ್ಲೆಲ್ಲ ಹಾಕಿದ್ದಾರೆ? ಬೇರೆ ಕಡೆ ಜಾಸ್ತಿ ಅತಿ ಹೆಚ್ಚು ಹುಣಸೆ ಬೆಳೆದ್ರೆ ನನಗೆ ತಿಳಿದ್ಪಟ್ಟಿಗೆ ಸರ್ ಇದು ಆಂಧ್ರ ಅನಂತಪುರ ಡಿಸ್ಟಿಕ್ ಅಲ್ಲಿ ಬಹಳ ಹುಣಸೆ ಬೆಳೀತಾರೆ. ಆಮೇಲೆ ಇತ್ತೀಚೆಗೆಲ್ಲ ಕಾಡ್ ಸೈಡ್ ರೋಡ್ ಸೈಡು ಇರೋ ಹುಣಸೆ ಮರಗಳನ್ನ ಕೆಲವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಇದು ತಗೊಂಡೋಗಿ ಇದು ಮಾಡ್ತಾರೆ. ಅಂದ್ರೆ ರೈತರು ಬೆಳೀತಾರೆ. ನಾನು ಇದು ಆಂಧ್ರ ಪ್ರದೇಶದ ಅನಂತಪುರ ಡಿಸ್ಟಿಕ್ ಅಲ್ಲಿ ಬಹಳ ಹುಣಸೆ ಬೆಳೀತಾರೆ ಅಂತ ಕೇಳಿದ್ದೀನಿ ಸರ್. ನೀವೆಲ್ಲಿಂದ ತಂದ್ರಿ ಈ ಸಸಿನ? ಸಸಿ ನಾನು ಇಲ್ಲೇ ನರ್ಸರಿ ಅಂತ ಸರ್ ಭದ್ರಾವತಿಯಲ್ಲಿ ಆ ನರ್ಸರಿ ತಗೊಂಡಿದ್ದೆ ಸರ್. ಎಷ್ಟು ವರ್ಷಕ್ಕೆ ಬರುತ್ತಂತೆ ಫಲ ಅದರಲ್ಲಿ? ಅವರು ಅದೇ ನಾಲ್ಕು ವರ್ಷ ಮೂರು ವರ್ಷಕ್ಕೆ ಬರುತ್ತೆ ಅಂತ ಅಂದ್ರು. ಅದು ನಾವು ಅದೇ ಹೂ ಬೆಳೆದಲ್ಲಿ ನಾವು ತೆಗೆದಾಕಿದ್ವಿ, ಸ್ವಲ್ಪ ಮರ ಗ್ರೋತ್ ಆಗ್ಲಿ ದೊಡ್ಡದಾಗ್ಲಿ ಆನಂತರ ಇದ್ ಮಾಡೋಣ ಅಂತ ಇದ್ ಮಾಡಿದ್ವಿ ಸರ್. ಹೂ ಯಾವ ತರ ಅಂತಾನೆ ಬಿಟ್ಟಾಗೆಲ್ಲ ತೆಗೆದು ಬಿಡದ? ಹಾ ಹೌದ್ ಸರ್. ಅದಕ್ಕೆ ನಾವೇನು ರಾಸಾಯನಿಕ ಗೊಬ್ಬರ ಕೊಟ್ಟಿರೋ ಸರ್ ಹುಣಸೆ ಗಿಡಕ್ಕೆ, ಯಾರು ಕೊಡೋದು ಖರ್ಚು ಕಮ್ಮಿ ಅನ್ಸುತ್ತೆ. ನಾನು ಏನು ರಾಸಾಯನಿಕ ಗೊಬ್ಬರ ಇದುವರೆಗೂ ಹಾಕಿಲ್ಲ ಅದಕ್ಕೆ. ಅದಕ್ಕೆ ನೀರು ಮಾತ್ರ ಕೊಟ್ಟಿದ್ವಿ, ಅದು ನೀರು ಇಲ್ಲದೆ ಇದ್ರೂ ಸರ್ ಬರುತ್ತೆ. ಅದೇ ಈ ಮೇಕೆ ಅವು ಬಂದು ಕಡಿತವೆ ಅನ್ನೋ ದೃಷ್ಟಿಗೋಸ್ಕರ ಸುತ್ತಲೂ ಅದಕ್ಕೆ ಏನು ಬಾಯಿ ಹಾಕ್ದಂಗೆ ಇದನ್ನ ಮಾಡಿದೀನಿ ಸರ್. ಬೇಲಿ ಅದ ತರ ಒಂದು ಐದು ಆರು ವರ್ಷ ಆದ್ರೆ ಸರ್ ಮರ ಒಂದು ಎತ್ತರಕ್ಕೆ ಬರುತ್ತೆ, ನಮ್ಮ ಒಬ್ಬ ಮನುಷ್ಯನಷ್ಟು ಎತ್ತರಕ್ಕೆ ಬರುತ್ತೆ. ಒಂದು ಐದು ಅಡಿ ಆರು ಅಡಿ ಆರು ವರ್ಷ ಏಳು ವರ್ಷ ಆದ್ರೆ ಸರ್ ಎತ್ತರಕ್ಕೆ ಬರುತ್ತೆ. ಸ್ವಲ್ಪ ಇದ್ರ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಂತವನ್ನೆಲ್ಲ ಹಾಕಿದ್ರೆ ಸ್ವಲ್ಪ ಮರನು ಬೇಗ ಬೆಳೆಯುತ್ತೆ, ಆಹಾರ ಸಿಗುತ್ತೆ ಅದಕ್ಕೆ, ಹೂವು ಬೇರಿಗೆ ಅದಕ್ಕೆಲ್ಲ ಸಿಕ್ಕಾಗ ಚೆನ್ನಾಗಿ ಬೆಳೆಯುತ್ತೆ. ಅಂದ್ರೆ ನಿಮಗೆ ಹುಣಸೆ ಬೆಳೆಯೋದು ಸುಮ್ನೆ ಆಸಕ್ತಿ ಬಂದಿದ್ದು? ಹಾ ಅದೇ ಹೋಗಾಗಿತ್ತಲ್ಲ, ಹುಣಸೆಗೆ ನಿರ್ವಹಣೆ ಕಮ್ಮಿ ಖರ್ಚು ಕಮ್ಮಿ, ಆಮೇಲೆ ಅದು ಯಾವಾಗ್ಲೂ ಒಂದು 60-100 ರೂಪಾಯಿ ಕೆಜಿ ಇದ್ದೇ ಇರುತ್ತೆ. ಒಂದು ಮರಕ್ಕೆ ಏನು ಇಲ್ಲ ಅಂದ್ರು 4-5,000 ರೂಪಾಯಿ ಸಿಗುತ್ತೆ. ಹಾಗಾಗಿ ಅದು ಉಪಯೋಗವಾಗಿರ್ಲಿ ಅನ್ನೋ ದೃಷ್ಟಿಗೋಸ್ಕರ ಮಾಡಿದೆ ಸರ್. ಮತ್ತೆ ಇದ್ರ ಜೊತೆಗೆ ಬೇರೆ ಏನೇನ್ ಬೆಳ್ಕೊಂಡಿದ್ದೀರಿ? ಇದ್ರ ಜೊತೆಗೆ ತೆಂಗು ಹಾಕಿದ್ವಿ ಸರ್, ಅಡಿಕೆ ಸುತ್ತಲೂ ತೆಂಗಿನ ತೋಟ ಮಾಡಿದ್ವಿ, ತೆಂಗಿದೆ ಮತ್ತೆ ಅಡಿಕೆ ಮಾಡಿದ್ವಿ ಸರ್. ತೆಂಗಿನ ಕೃಷಿ ಬಗ್ಗೆ, ಅದರ ನಿರ್ವಹಣೆ ಬಗ್ಗೆ, ಯಾವ್ದು ಗೋಟು ತೆಂಗು, ಎಷ್ಟು ಮರ ಹಾಕಿದಿರಿ, ಎಲ್ಲಿ ಹಾಕಿದಿರಿ? ತೆಂಗು ಇದು ತಿಪ್ಟೂರ್ ಟಾಲ್ ಅಂತಾರ ಸರ್, ತಿಪ್ಟೂರ್ ಕಡೆ ತಂದು ಹಾಕಿದ್ದು. ಅದು ನಮ್ಮ ನಾನು ಹಾಕಿರೋದು ಒಂದು 50 ಗಿಡ ಹಾಕಿದೀನಿ. ನಮ್ಮ ಹಿಂಜೆ ನಮ್ಮ ಅಜ್ಜ ಅವ್ರು ಹಾಕಿರೋದು ಅದು ಎಲ್ಲೇ ತಳಿ ಅಂತ ಅದು ಗೊತ್ತಿಲ್ಲ ಸರ್. ಅದು ನಾವು ಹಾಕಿರೋದು ಮಾತ್ರ ತಂದು ಹಾಕಿರೋದು, ಆ ಕಡೆಯಿಂದ ತಂದು ಹಾಕಿದ್ವಿ. ಚೆನ್ನಾಗಿ ಬಿಡುತ್ತೆ ಸರ್, ಕಾಯಿ ಬಿಡುತ್ತೆ. ಎಷ್ಟು ಎಕರೆ ಹಾಕಿದ್ರು? ಅದು ಅಡಿಕೆ ಸುತ್ತಲೂ ಹಾಕಿದ್ವಿ ಸರ್, ಮತ್ತೆ ಒಂದು 1/2 ಎಕರೆಗೆ ಅದೇ ಬೇರೆ ಸಪರೇಟ್ ತೆಂಗು ಮಾಡಿದ್ವಿ ಸರ್. ಅಷ್ಟು ತಿಪ್ಟೋ ಟಾಲೆ ಸರ್. ಅದ್ರದ್ದು ಒಂದು ಅಂತರ ಎಷ್ಟು ಅಡಿ ಅಂತರಕ್ಕೆ ಅದನ್ನ ಮಾಡಿದಿರಿ, ದಾಯ ಎಷ್ಟು ಕೊಟ್ಟಿದಿರಿ, ಅದಕ್ಕೆ ಯಾವ ತರ ಗೊಬ್ಬರ ಹಾಕಿದ್ರಿ, ಯಾವ ತರ ನಿರ್ವಹಣೆ, ನೀರು ನಿರ್ವಹಣೆ ಯಾವ ರೀತಿ ಮಾಡಿದಿರಿ? ಅದು 15 ಅಡಿ, ಒಂದು 15 ಅಡಿಗೆ ಹಾಕಿದ್ವಿ ಸರ್ ತೆಂಗುವ. ಅದಕ್ಕೆ ನೀರಿನ ನಿರ್ವಹಣೆ ಅಂದ್ರೆ ನಮ್ದು ಕಾಲೇ ಅದು ನೀರು ಹಾಯೋದಿಲ್ಲ ಸರ್, ಅದು ನಮ್ದು ಡೀಸೆಲ್ ಮೋಟರ್ ಇದೆ, ಅದು ಮೋಟರ್ ಅಲ್ಲಿ ಇಟ್ಬಿಟ್ಟು ನೀರು ಹೊಡಿತೇವೆ ಸರ್. ಸ್ವಲ್ಪ ಚಾನಲ್ ಕಾಲೇವಿಂದ ನೀರನ್ನ ಹೊಡಿತೀವಿ ಸರ್ ತೋಟಕ್ಕೆ. ಅದರಲ್ಲಿ ಈಗ ಫಸಲು ಬರ್ತಾ ಇದೆ? ಹಾ ಬರ್ತಾ ಇದೆ ಸರ್, ಫಸಲು ಬರ್ತಾ ಇದೆ. ಕಾಯಿ ಬೀಳುತ್ತೆ ಸರ್, ಇದು ವರ್ಷಕ್ಕೆ ನಮ್ಗೆ ಏನಿಲ್ಲ ಅಂದ್ರು 2,000 ಕಾಯಿ ಬೀಳುತ್ತೆ ಸರ್ ವರ್ಷಕ್ಕೆ. ಇವಾಗ ಮೂರು ಸರಿ ಕಾಯಿ ಕೀಳ್ತೀವಿ ಸರ್, ಅದು ಮೂರು ಸರಿ ಕಾಯಿ ಕೀಳ್ತೀವಲ್ಲ, ಮೂರು ಸರಿಂದ ಸರಿ ವರ್ಷಕ್ಕೆ 2,000 ಕಾಯಿ ಬೀಳುತ್ತೆ ಸರ್. ಅದು ಅದರಲ್ಲಿ ಕೆಲವು ಕೊಬ್ಬರಿಗೆ ಹಾಕ್ತಿವಿ, ನಮ್ದೇ ಸ್ವಂತ ಗಾಣ ಇದೆ ಸರ್ ಅದು ಕೊಬ್ಬರಿ ಎಣ್ಣೆದು. ಹಂಗಾಗಿ ಕೊಬ್ಬರಿ ಎಣ್ಣೆ ತೆಗೆದು ಮಾರ್ತೀವಿ, ಆಮೇಲೆ ರೈತರು ತಂದು ಕೊಟ್ರೆ ಎಣ್ಣೆ ಮಾಡ್ಕೊಡ್ತೀವಿ. ಹಂಗಾಗಿ ನಮ್ದೇ ಸ್ವಂತ ಎಣ್ಣೆ ಗಾಣ ಇರೋದ್ರಿಂದ ಕೊಬ್ಬರಿಯನ್ನ ನಾವು ಜಾಸ್ತಿ ಒಳ ಕೊಬ್ಬರಿಗೆ ಇಟ್ಕೊಂಡು ಮಾಡಕ್ಕೋಸ್ಕರ ಬಳಸ್ಕೊಂತೀವಿ ಸರ್. ಖರ್ಚು ಜಾಸ್ತಿನೋ ಆದಾಯ ಜಾಸ್ತಿನೋ? ಖರ್ಚು ಗೊಬ್ಬರ ಹಾಕ್ಬೇಕು ಸರ್, ಒಟ್ಟಿಗೆ ಗೊಬ್ಬರ ಹಾಕ್ಬೇಕು. ಈಗ ತೆಂಗು ಈಗ ಕಳೆದ ವರ್ಷ ಚೆನ್ನಾಗಿ ಬೆಲೆ ಇತ್ತು ತೆಂಗಿಗೆ, ಈಗ ಈ ವರ್ಷ ಮತ್ತೆ ಕಾಯಿ ರೇಟು ಕಮ್ಮಿ ಆಗಿದೆ, ಕೊಬ್ಬರಿ ರೇಟು ಕಮ್ಮಿ ಆಗಿದೆ ಸರ್. ಈಗ 7 ವರ್ಷದಿಂದ 18,000-19,000 ತನಕ ಕೊಬ್ಬರಿ ರೇಟ್ ಹೋಗಿತ್ತು, ಈಗಲೇ ಮತ್ತೆ 12,000 ಹಿಂಗ್ ಬಂದಿದೆ ಸರ್. ಈಗಲೇ ಕಡಿಮೆ ಆಗಿದೆ, ಮತ್ತೆ ವೇರಿಯೇಷನ್ ಇದ್ದೇ ಇರುತ್ತೆ. ಈಗ ರೈತ ನಿರ್ವಹಣೆ ಖರ್ಚು ಅಂತೂ ಮಾಡಲೇಬೇಕು, ಈ ವರ್ಷ ಗೊಬ್ಬರ ಹಾಕ್ಬೇಕು, ಕೂಲಿ ಆಳುಗಳಿಗೆ ಕೊಡಬೇಕು, ಬೇರೆ ಇದನ್ನೆಲ್ಲ ಮಾಡಲೇಬೇಕು ಸರ್. ಹಂಗಾಗಿ ನಿರ್ವಹಣೆ ಖರ್ಚು ಕಮ್ಮಿ ಆಗಲ್ಲ, ಫಸ್ಟ್ ರೈಟಿನ ವೇರಿಯೇಷನ್ ಇದ್ದೇ ಇರೋದು ಸರ್. ಎಳ್ನೀರ್ ಯಾರಿಗೂ ಕೊಡಲ್ಲ? ಇಲ್ಲ ಸರ್, ಎಳ್ನೀರ್ ಹಿಂಗ್ ಕೊಡೋದಿಲ್ಲ, ನಮ್ದೇ ಗಾಣ ಇರೋದ್ರಿಂದ ಕೊಬ್ಬರಿ ಮಾಡ್ಕೊಂತೀವಿ ಸರ್. ಗಾಣ ಮಾಡ್ಬೇಕು ಅಂತ ಯಾವ ತರ ನಿಮ್ಗೆ ಐಡಿಯಾ ಹೆಂಗ್ ಬಂತು ಇದು? ನಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಯಾರು ಇರ್ಲಿಲ್ಲ ಸರ್, ಬಹಳ ದೂರ ಭದ್ರಾವತಿ ಹೋಗ್ಬೇಕಾಯ್ತು, ಇಲ್ಲ ಚನ್ನಗಿರಿ ಈ ಸೈಡ್ ಹೋಗ್ಬೇಕಾಯ್ತು. ಹಂಗಾಗಿ ಯಾರು ಮಾಡಿರಲ್ವಲ್ಲ, ಇದು ಈಗ ಜನಕ್ಕೆ ಹತ್ರ ಇದ್ರೆ ಉಪಯೋಗ ಆಗುತ್ತೆ, ಮತ್ತೆ ನಮಗೂ ತೋಟ ಇರೋದ್ರಿಂದ ನಮ್ದು ಎಣ್ಣೆ ಮಾಡಿ ಮಾಡಬಹುದಲ್ಲ, ಊಟಕ್ಕೂ ಬಳಸ್ಕೊಬೋದಲ್ಲ ಅಂತ ಮಾಡಿದ್ವಿ ಸರ್. ಎಣ್ಣೆ ಮಾರ್ಕೆಟಿಂಗ್ ಮಾಡ್ತೀರಾ? ಎಣ್ಣೆ ನಾವು ಅಲ್ಲೇ ಜಾಬ್ ವರ್ಕ್ ಸರ್, ಜನ ತಂದಿದ್ದು ಅಲ್ಲಿಂಗ್ ಮಾಡ್ಕೊಡ್ತೀವಿ, ಅಲ್ಲೇ ಎಣ್ಣೆ ಮಾರ್ತೀವಿ ಸರ್. ನಮ್ದೇ ಕೊಬ್ಬರಿ ಇರೋದ್ರಿಂದ ಅಲ್ಲೇ ನಾವೆಲ್ಲ ಯಾವ್ದು ಪ್ರಾಡಕ್ಟ್ ಮಾಡಿ ಲೇಬಲ್ ಮಾಡಿ ಯಾವ್ದು ಮಾಡ್ತಿಲ್ಲ ಸರ್, ಸಣ್ಣದಾಗ ಮಾಡ್ತಿರೋದು. ಅಂದ್ರೆ ಈ ತೆಂಗಿನಕಾಯಿನ ಮಾರ್ಕೆಟಿಂಗ್ ಅಲ್ಲಿ ಎಲ್ಲಿ ಮಾಡ್ತೀರಿ, ಇಲ್ಲಿಗೆ ಬರ್ತಾರ ಅಥವಾ ತಗೊಂಡು ಹೋಗ್ತೀರಾ? ಇಲ್ಲ ಸರ್, ಇಲ್ಲೇ ಬರ್ತಾರೆ ವ್ಯಾಪಾರಸ್ಥರು, ತಗೊಂಡೋಗ್ತಾರೆ. ಕಾಯಿ ರೇಟಿಗೆ 100 ಕಾಯಿಗೆ 5 ಕಾಯಿ ಲಾಭ ತಗೊಂತಾರೆ, ನಮ್ಮ ಹತ್ರನೇ ತಾವ್ರಕ್ಕೆ ಇಷ್ಟು ಅಂತ ತಗೊಂಡೋಗ್ತಾರೆ ಸರ್. 12 ರೂಪಾಯಿ 15 ರೂಪಾಯಿ ಹಿಂಗೆ ಕಾಯಿ ರೇಟ್. ಅಂದ್ರೆ ಈ ತೆಂಗಿನ ಮರಕ್ಕೆ ಕಾಯಿಲೆ ರೋಗ ಯಾವ್ದಾದ್ರು ಬಂತ? ನಮ್ ತೋಟದಲ್ಲಿ ಇದುವರೆಗೂ ಯಾವ್ದು ಬಂದಿಲ್ಲ ಸರ್. ಕೆಲವು ಕಾಯಿ ಈಲ್ಡ್ ಬೀಳೋದಿಲ್ಲ, ಸ್ವಲ್ಪ ಸಿಪ್ಪೆ ಚಿಂತರ ಸಣ್ಣದ ಕುಬ್ಜವಾಗಿದ್ದಂಗೆ ಇರ್ತವೆ, ಅಂತ ಮರಗಳು ಒಂದ್ 4-5 ಇದಾವ್ ಸರ್. ಅಂತ ಅಂತವಕ್ಕೆ ಬೇರೆ ವಿಧಾನದಾಗ ಏನೇನೋ ಔಷಧಿ ಇದನ್ನೆಲ್ಲ ಮಾಡಿದಿವಿ, ಮುಂದೆ ನೋಡ್ಬೇಕು ಸರ್ ಅದು ಹತೋಟಿಗೆ ಬರುತ್ತಾ ಮತ್ತೆ ಕಾಯಿ ಗ್ರೋತ್ ಆಗುತ್ತಾ ಏನು ಅಂತ ನೋಡ್ಬೇಕು ಸರ್. ನಂತರವಾಗಿ ಅಡಿಕೆ ಕೂಡ ಬೆಳೆದಿದ್ದೀನಿ ಅಂತ ಹೇಳಿದ್ರಿ, ಅಡಿಕೆ ಕೃಷಿ ಬಗ್ಗೆ ಹೇಳೋದಾದ್ರೆ ಯಾವ ಊರ್ ಗೋಟು, ಎಷ್ಟು ವರ್ಷದ ಗೋಟು, ಯಾವ ತರ ಸಸಿ ಮಾಡಿದ್ರಿ, ಅದ್ರ ಒಂದು ನಿರ್ವಹಣೆ ಇಳುವರಿ ಎಷ್ಟು ಬಂತು? ಅಡಿಕೆ ನಮ್ದು ಹಾಕಿರೋ ಸರ್, ನಾವು ತರೀಕೆರೆ ಭಾಗ ಬುಕ್ಕಂಬೂದಿ ಆ ಸೈಡ್ ಭಾಗದ ಸರ್ ನಾವು ಸಸಿ ತಂದು ಹಾಕಿರೋದು, ಅಲ್ಲೇ ತಗೊಂಬಂದಿದ್ವಿ ಸರ್. ಅದು ಯಾಕೆ ಅಂದ್ರೆ ಆ ಕಡೆದು ರೋಗ ಕಮ್ಮಿ ಇದೆ ಮತ್ತೆ ಅಡಿಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ನಾವೀಗ ಅಡಿಕೆ ತೋಟ ಮಾಡಿ 35-40 ವರ್ಷ ಆಯ್ತು ಸರ್. ಅಡಿಕೆ ತೋಟ ಮಾಡಿ ಚೆನ್ನಾಗಿದೆ ಸರ್, ತೋಟ ಚೆನ್ನಾಗಿದೆ. ಈಗಿನ ಹವಾಮಾನದ ವೈಪರೀತ್ಯದಿಂದ ಮತ್ತೆ ನಾವು ಈ ಮಳೆಗಾಲದಲ್ಲಿ ಅಡಿಕೆಗೆ ಕೊಯ್ಲೋದ್ರಿಂದ ನಾವು ಈ ರೌಂಡ್ ಅಪ್ ಔಷಧಿಯನ್ನು ಹೊಡೆಯೋದ್ರಿಂದ ಸ್ವಲ್ಪ ನಮ್ಮ ಭೂಮಿಯ ಸತ್ವ ಸಾರಗಳು ಕೂಡ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಅಡಿಕೆ ಎಲ್ಲ ಇದಾಗ್ತಾ ಇದೆ ಸರ್. ಅಂದ್ರೆ ಗೊಬ್ಬರಕ್ಕೆಲ್ಲ ಏನ್ ಮಾಡ್ಕೋತೀರಾ ನೀವು? ನಾವು ಮುಂಚೆ ಹಸು ಕಟ್ಟಿದ್ವಿ ಸರ್, ಹಸು ಗೊಬ್ಬರನೇ ನಮ್ದು ಬಳಸ್ತಾ ಇದ್ವಿ. ಈಗ ಹಸುಗಳು ಇಲ್ಲ, ಕೊಟ್ಬಿಟ್ಟೆ. ನಾವು ಎಣ್ಣೆ ಗಾಣ ಮಾಡೋದ್ರಿಂದ ಅಲ್ಲಿಗೆ ಓಡಾಡಕ್ಕೆ ನನಗೆ ತೊಂದರೆ ಆಗೋದ್ರಿಂದ ಹಸುಗಳನ್ನೆಲ್ಲ ಕೊಟ್ಬಿಟ್ಟೆ. ಈಗ ರೈತರು ಇವ್ ತರ್ತಾರೆ ಸರ್, ವ್ಯಾಪಾರಸ್ಥರು ಈ ಕುರಿ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಚೀಲದ ಲೆಕ್ಕದಲ್ಲಿ ಕೊಡ್ತಾರೆ ಸರ್. ಒಂದ್ ಚೀಲ 140-150 ರೂಪಾಯಿ. ಆಮೇಲೆ ಹಸಿಗುವಿನ ಗೊಬ್ಬರನು ತರ್ತಾರೆ ಸರ್, ಅದು ಟ್ಯಾಕ್ಟ್ರಿಗೆ 8,000-8.5 ಸಾವಿರ. ಏನ್ ಇದ್ ಬೆಳೆದ್ರ ಸರ್, ಮತ್ತೆ ನಾವು ಟೈಮಿಗೆ ಸರಿಗೆ ಬಿಡೋದು, 25 ದಿವಸ ಹಿಂಗಾಗಿರ್ಬೇಕು. ಪ್ರತಿ 15 ದಿನಕ್ಕೆ ಪದೇ ಪದೇ ನೀರ್ ಬಿಡಕ್ ಹೋಗೋದಿಲ್ಲ ಸರ್, ಕರೆಕ್ಟ್ ಟೈಮಿಗೆ ಸರಿಯಾಗಿ ನೀರ್ ಬಿಡ್ತೀವಿ. ಬಿಡಿದ ತಕ್ಷಣ ನೀರು ಎಲ್ಲಾ ಹಾಳಿ ತುಂಬಿದ ತಕ್ಷಣ ಇದಾದ ತಕ್ಷಣ ನೀರನ್ನ ಕಟ್ ಮಾಡ್ತೀವಿ ಸರ್. ಹಾಗಾಗಿ ತಮ್ಮ ಒಂದು ತೋಟದಲ್ಲಿ ರೋಗ ಬಾಧೆ ಇಲ್ಲ? ಇದೆ ಸರ್, ಇತ್ತೀಚೆಗೆ ಅಡಿಕೆಯಲ್ಲಿ ರೋಗಗಳು ಸರ್ವೇ ಸಾಮಾನ್ಯ ಸರ್, ಬರ್ತಾನೆ ಇದೆ. ಅಡಿಕೆ ರೋಗ ಇಲ್ದಾಗ ತೋಟ ಯಾವ್ದು ಇಲ್ಲ, ತೋಟ ಇದ್ದೇ ಇರುತ್ತೆ. ಅಡಿಕೆ ಮೇಲೆ ರೋಗ ಇಲ್ಲ, ತೋಟಗಳು ಯಾರ್ದು ಸಿಗೋದೇ ಇಲ್ಲ ಸರ್. ರೋಗ ಇದ್ದೇ ಇರುತ್ತೆ. ಅಡಿಗೆ ಇಡಲ್ ಮುಂಡಿ ರೋಗ, ಕೊಳೆ ರೋಗ, ಆಮೇಲೆ ಬೇರೆ ಹುಳ ತಿನ್ನೋದು, ಬಸವನ ಹುಳ ಇದ್ರ ತಿನ್ನೋದು, ಇವೆಲ್ಲ ರೋಗ ಇದ್ದೇ ಇರೋ ಸರ್. ಅಡಿಕೆಯಲ್ಲಂತೂ ರೋಗ ಸರ್ವೇ ಸಾಮಾನ್ಯ ಅದ. ಆಮೇಲೆ ಈ ವಾತಾವರಣದ ವೈಪರೀತ್ಯದಿಂದ ಈ ವರ್ಷ ಹೆಚ್ಚು ಫಲ ಬರುತ್ತೆ, ಒಂದ್ ವರ್ಷ ಫಲ ಕಮ್ಮಿ ಬರುತ್ತೆ ಸರ್. ಪ್ರತಿ ವರ್ಷ ನಾವು ಎಷ್ಟೇ ಗೊಬ್ಬರ ನಿರ್ವಹಣೆ ಕೊಟ್ರು, ಆ ಕೊಟ್ಟಿದ್ರು ಕೂಡ ಅದು ನಮಗೆ ಅಷ್ಟೇ ಇಳುವರಿ ಬರೋದಿಲ್ಲ ಸರ್. ಅದು ಇಳುವರಿ ವ್ಯತ್ಯಾಸ ಆಗಿ ಆಗುತ್ತೆ ಸರ್. ಈ ವರ್ಷ 1 ಎಕರೆಗೆ 60 ಕ್ವಿಂಟಲ್ ಬಿದ್ದಿದ್ರೆ ಮುಂದಿನ ವರ್ಷ 80 ಕ್ವಿಂಟಲ್ 75 ಕ್ವಿಂಟಲ್ ಬೀಳುತ್ತೆ ಸರ್. ಪ್ರತಿ ವರ್ಷ 1 ಎಕರೆಗೆ 5-10 ಕ್ವಿಂಟಲ್ ವೇರಿಯೇಷನ್ ಆಗಿ ಆಗುತ್ತೆ ಸರ್. ಅದು ವೇರಿಯೇಷನ್ ಒಂದೇ ತರ ಸಮವಾಗಿ ಪ್ರತಿ ವರ್ಷನೂ ಫಸಲು ಬೀಳೋದಿಲ್ಲ ಸರ್. ಅಡಿಕೆಯಲ್ಲಿ ಮಾತ್ರ ತಾವೇನ್ ಮಾಡ್ತೀರಾ ಅದಕ್ಕೆ? ರೋಗ ಬಂದ್ರೆ ನಾವು ಈಗ ಗೊಬ್ಬರದ ಅಂಗಡಿ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಅಲ್ಲಿ ಸಂಪರ್ಕ ಅಧಿಕಾರಿಗಳು ಯಾವ್ದು ಇಂತ ರೋಗ ಅಂತ ತೋರಿಸಿದಾಗ ಅವ್ರು ಯಾವ್ದು ರೆಫರ್ ಮಾಡ್ತಾರ, ಔಷಧಿ ಬರ್ಕೊಡ್ತಾರ, ಆ ಔಷಧಿ ತಗೊಂಡ್ಬಂದು ನಾವು ಸಿಂಪಡಣೆ ಮಾಡ್ತೀವಿ ಸರ್. ಔಷಧಿ ಅದನ್ನು ಬಳಸ್ತೀವಿ ಸರ್. ಈ ಭಾಗದಲ್ಲಿ ಹೆಚ್ಚು ಯಾವ ರೋಗಗಳು ಜಾಸ್ತಿ ಬರೋದು ಈ ನಿಮ್ಮ ಭಾಗದಲ್ಲಿ? ನಮ್ ಕಡೆ ಜಾಸ್ತಿ ಇಡ್ಗಲ್ ಮುಂಡಿ ರೋಗನೇ ಜಾಸ್ತಿ ಸರ್ ಇರೋದು ಈ ಕಡೆ. ಮರ ಬುಡ ಏನು ಒಂದ್ 2-3 ಈಗ ಬರ್ತಾ ಇರೋ ಸರ್ ರೋಗ. ಅಂದ್ರೆ ಈಗ ಒಂದ್ ಮರ 3-2 ವರ್ಷ ಫಸ್ಟ್ ಅಂತ ಈಗಿನ 20-25 ವರ್ಷದ ಮರಗಳಲ್ಲಿ ಜಾಸ್ತಿ ರೋಗ ಬರ್ತದೆ ಸರ್. ಹಳೆ ಮರಗಳು ಎಲ್ಲೋ ಕಮ್ಮಿ. ಹಳೆ ಮರದಲ್ಲಿ 1 ಎಕರೆಗೆ 2-3 ಮರ ಹೋಗ್ಬೋದು. ಈಗ 20-25 ವರ್ಷದಿಂದ ತೋಟದಲ್ಲಿ ಅತಿ ಹೆಚ್ಚು ರೋಗದಾಗೆ ಬಾಧ ಆಗ್ತಿರೋ ಸರ್. ಈಗ ಅವು 2 ವರ್ಷ ಫಸ್ಲು ಕೊಯ್ದಿರ್ತೀವಿ, ಅಲ್ಲೇ 3-4 ವರ್ಷಕ್ಕಲ್ಲೇ ರೋಗ ಬಂದು ಮರ ಹಾಳಾಗೋಗ್ಬಿಡುತ್ತೆ ಸರ್. ಅವ್ರ ಮರ ಉಳಿಸ್ಕೊಳಕ್ಕಾಗಲ್ಲ, ಮರ ಉಳಿಸ್ಕೊಳಕ್ಕಾಗಲ್ಲ ಸರ್. ಮುಂಚೆ ಕೆಲವು ರೋಗ ಆದ್ರೆ ಈ ಬೈರ್ಗೆ ಕೊಡೋದು ಮರ ಏನಾದ್ರು ಜೀವ ಬಳಸ್ತಾನ ಅಂತ ನೋಡ್ತಾರೆ ಸರ್. ಈಗ ಇತ್ತೀಚೆಗೆ ಇಡ್ಗಲ್ ಮಂಡಿ ರೋಗ ಬಂದ್ಮೇಲೆ ಮರನ ಏನೇ ಸಿಂಪಡಣೆ ಔಷಧಿ ಕೊಟ್ಟರು ರೋಗ ಹತೋಟಿಗೆ ಬರೋದಿಲ್ಲ. ಬುಡದ ಸಮೇತ ಅದು ಬಗದ್ಬಿಟ್ಟು ಮತ್ತೆ ಅಲ್ಲಿಗೆ ಬೇರೆ ಹೊಸ ಸಸಿನ ನೆಡ್ತೀವಿ ಸರ್. ಮಳೆಗಾಲದಲ್ಲಿ ಖರ್ಚಿನ ಬಗ್ಗೆ ಹೇಳೋದಾದ್ರೆ ಎಷ್ಟು ಬರುತ್ತೆ ಒಂದ್ ಎಕರೆಗೆ? ಒಂದ್ ಎಕರೆ ಖರ್ಚು ಬರುತ್ತೆ ಸರ್. ವರ್ಷಕ್ಕೆ ಕಲ್ಟಿವೇಶನ್ ಮಾಡೋದು, ಆಮೇಲೆ ಕಾನಿಗಳು ಬದುಗಳು ನೆಲ ಸೋಸಿ ಸರ್ವೆ ಮಾಡೋದು, ಕೂಲಿ ಆಳುಗಳು ಖರ್ಚು ಇದ್ದೇ ಇರೋ ಸರ್. ಸರ್ವೇ ಸಾಮಾನ್ಯ ಅಡಿಕೆ ತೋಟದಲ್ಲಿ ಖರ್ಚು ಇದ್ದೇ ಇರೋ ಸರ್. ಇಳುವರಿ ಎಷ್ಟು ಬರುತ್ತೆ ಒಂದ್ ಎಕರೆಗೆ ತಮಗೆ? ಒಂದ್ ಎಕರೆಗೆ ಹಸಿ ಕಾಯಿ ಆದ್ರೆ 70 ಕ್ವಿಂಟಲ್ ಅಂತೂ ಅಡಿಕೆ ಬಂದೇ ಬರುತ್ತೆ ಸರ್. ಆವರೇಜ್ 70 ಕ್ವಿಂಟಲ್ ಬರುತ್ತೆ. ನಾವು ಒಳ್ಳೆ ಗೊಬ್ಬರ ನಾವು ಗೊಬ್ಬರ ಸರ್ ಪ್ರತಿ 2 ವರ್ಷಕ್ಕೊಂದ್ಸರಿ ದನಿ ಗೊಬ್ಬರ 70 ಕ್ವಿಂಟಲ್ ಅಂತೂ ಅಡಿಕೆ ಬಂದೇ ಬರುತ್ತೆ ಸರ್. ಆವರೇಜ್ 70 ಕ್ವಿಂಟಲ್ ಬರುತ್ತೆ. ನಾವು ಒಳ್ಳೆ ಗೊಬ್ಬರ ನಾವು ಗೊಬ್ಬರ ಸರ್ ಪ್ರತಿ 2 ವರ್ಷಕ್ಕೊಂದ್ಸರಿ ದನಿ ಗೊಬ್ಬರ ಅದನ್ನ ಹಾಕ್ತಿವಿ ಸರ್. ಪ್ರತಿ ವರ್ಷ ಏನ್ ಹಾಕೋದಿಲ್ಲ, ರಾಸಾಯನಿಕ ಗೊಬ್ಬರ ಮಾತ್ರ ಪ್ರತಿ ವರ್ಷ ಹಾಕ್ತಿವಿ. ಇತ್ತೀಚೆಗೆ ಸ್ವಲ್ಪ ಅಡಿಕೆ ರೇಟ್ ಆದ್ರಿಂದ ನಾವು ರಾಸಾಯನಿಕ ಗೊಬ್ಬರನ ಪ್ರತಿ ವರ್ಷಕ್ಕೆ 2 ಸರಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದೀನಿ ಸರ್. 1 ಎಕರೆಗೆ ನಾನು 4 ಮೂಟೆ ರಾಸಾಯನಿಕ ಗೊಬ್ಬರ ಕೊಡ್ತೀನಿ ಸರ್. ಭೂಮಿಗೆ ತೊಂದರೆ ಆಗ್ತದೆ ಅಂದ್ರೆ ಈಗ ಪ್ರಕೃತಿ ಸ್ವಭಾವನೆ ಆಗಿದೆ ಸರ್, ಏನ್ ಮಾಡಕ್ ಆಗಲ್ಲ. ಈಗ ಇದ್ರದ್ರಿಂದ ಫಲ ಜಾಸ್ತಿ ಬಿಡುತ್ತೆ ಅನ್ನೋ ಒಂದು ಆಲೋಚನೆಯಿಂದ ನಾವ್ ಹಂಗ್ ಮಾಡಿರ ಸರ್. ಇಳುವರಿ ಅಷ್ಟು ಬಂತು. ವ್ಯಾಪಾರ ಅಂದ್ರೆ ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡ್ತೀರಾ? ಅಡಿಕೆ ನಾವು ಅಡಿಕೆ ಕೊಟ್ಬಿಡ್ತೀವಿ ಸರ್, ಒಣ ಅಡಿಕೆಗೆ ಅಂತ ತೂಕದ ಲೆಕ್ಕ ಅಂತ ಕೊಡ್ತಾ ಇದೀವಿ. ಈಗೆಲ್ಲ ನಾವು ಅಡಿಕೆ ರೇಟು ಈ ವರ್ಷ ಸ್ವಲ್ಪ ಅತಿ ಹೆಚ್ಚಿರೋದ್ರಿಂದ 1 ಕ್ವಿಂಟಲ್ ಹಸಿ ಕಾಯಿಗೆ 13 ಕೆಜಿ ಅಡಿಕೆ ಕೊಡಬೇಕು ಅಂತ ನಾವು ಕೊಡ್ತೀವಿ ಸರ್. ನಮ್ದೊಂದು 100-150 ಕ್ವಿಂಟಲ್ ಅಡಿಕೆ ಆಗುತ್ತೆ. 150 ಕ್ವಿಂಟಲ್ಗೆ ಅವರು ಒಣ ಅಡಿಕೆ ಎಷ್ಟು ಬರುತ್ತೆ ಅದ್ ಲೆಕ್ಕ ಮಾಡಿ ಕೊಡ್ತಾರೆ ಸರ್. ಅಂದ್ರೆ ಮನೆ ಹತ್ರನೇ ಬಂದು ತೋಟದ ಹತ್ರನೇ ಬಂದು ವ್ಯವಹಾರ? ತೋಟದ ಹತ್ರನೇ ಬಂದು ಕೊಯ್ಕೊಂಡು ತಗೊಂಡು ಹೋಗ್ತಾರೆ ಸರ್. ತೂಕ ಎಲ್ಲ ಅವ್ರ ಮನೆ ಹತ್ರ ತೂಕ ಮಾಡ್ತಾರೆ. ರೇಟು ಪೇಪರ್ ರೇಟು? ಪೇಪರ್ ರೇಟ್ ಸರ್. ಜೊತೆಗೆ ಖರ್ಚು ಕಳೆದು ನಿಮ್ಗೆ ಎಷ್ಟು ಉಳಿಬಹುದು ಎಕರೆಗೆ? ಖರ್ಚೆಲ್ಲ ಕಳೆದು ಒಂದೀಗ ಏನಿಲ್ಲ ಅಂದ್ರೆ 1 ಎಕರೆಗೆ 2-3 ಲಕ್ಷ ಆದಾಯ ಇದೆ ಸರ್. ಅಡಿಕೆಯಲ್ಲಿ 2-3 ಲಕ್ಷ ಇದೆ ಆದಾಯ. ಒಟ್ಟಲ್ಲಿ ಕೃಷಿ ಮಾಡಿ ತಮಗೆ ಸಂತೋಷ ಇದೆ? ಇದೆ ಸರ್, ಕೃಷಿಯಿಂದ ಸಂತೋಷ ಇದೆ ಸರ್. ಈ ಮೂರನ್ನು ಇದೇ ತರ ಮುಂದುವರಿಸಿಕೊಂಡು ಹೋಗ್ತೀರಾ ಅಥವಾ ಇದು ಬಿಟ್ಟು ಬೇರೆ ಬೆಳಿಬೇಕು ಅಂತ ಏನಾದ್ರು ಆಸಕ್ತಿ ಇದೆಯೋ? ಇದೇ ಸರ್, ಇದೇ ಸರ್, ಇದನ್ನೇ ಅದೇ ಕೊಬ್ಬರಿ ಎಣ್ಣೆ ಗಾಣ ಇದೆಲ್ಲ ಅದನ್ನೇ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಅದನ್ನ ಈಗೆಲ್ಲ ಈಗ ಆರೋಗ್ಯದ ದೃಷ್ಟಿಯಿಂದ ಬಹಳಷ್ಟು ಜನ ಕೊಬ್ಬರಿ ಎಣ್ಣೆನೆ ತಿನ್ನಕ್ಕೆ ಅತಿ ಹೆಚ್ಚು ಆಸೆ ಪಡ್ತಾರೆ. ಹಾಗಾಗಿ ಅದೇ ವ್ಯಾಪಾರ ಸ್ವಲ್ಪ ಚೆನ್ನಾಗಿ ನಡೆಯೋದ್ರಿಂದ ಅದನ್ನೇ ಚೆನ್ನಾಗಿ ಅಭಿವೃದ್ಧಿ ಪಡಿಸೋಣ, ಅದ್ರ ಕಡೆ ಆಸಕ್ತಿ ಜಾಸ್ತಿ ಇದೆ ಸರ್. ಎಷ್ಟು ತೆಗಿತೀರ ಕೊಬ್ಬರಿ ಎಣ್ಣೆ? ದಿನಕ್ಕೆ ನಾನು ಒಂದು 2 ಕ್ವಿಂಟಲ್ದಿಂದ ಹಾಕ್ತೀವಿ ಸರ್. ಬೆಳಿಗ್ಗೆ ನಾನು 9:00 to 9:30 ತೆಗಿತೀನಿ ಅಂಗಡಿಯ, ಸಂಜೆ 6:00 to 6:30 ತನಕ ಇರ್ತೀನಿ ಸರ್. ಅದ್ರದ್ದು ಚೆನ್ನಾಗಿ ಲಾಭ ಇದೆ? ಹಾ, ಲಾಭ ಇದೆ ಸರ್. 12 ರೂಪಾಯಿ ಕೆಜಿ ಹಂಗೆ ಹಾಕ್ತಿವಿ. 10 ಕೆಜಿ ಕೊಬ್ಬರಿ ಇರ್ಬೇಕು ಸರ್ ರೈತರು. ಅದು ಅದಕ್ಕೆ 10 ಕೆಜಿ ಅವರೇಜ್ ಇರಲೇಬೇಕು ರುಬ್ಬಲಿಕ್ಕೆ, ಅದು ಬಾಯಿಲಿ ಸಿಗ್ಬೇಕು, ಹರಿಬೇಕು ಎಣ್ಣೆ ಅಂದ್ರೆ. ಅಷ್ಟು ಪ್ರಮಾಣದ ಕೊಬ್ಬರಿ ತಂದ್ರೆ ಚೆನ್ನಾಗಿ ಹಿಂಡ್ಕೊಡೋದು ಸರ್. 10 ಕೆಜಿ ಕೊಬ್ಬರಿ ಒಳ್ಳೆ ಚೆನ್ನಾಗಿರೋಂತ ಕೊಬ್ಬರಿ ತಂದ್ರೆ 10 ಕೆಜಿಗೆ 7 ಲೀಟರ್ ಎಣ್ಣೆ ಬರುತ್ತೆ ಸರ್. ಇಲ್ಲಿಂದ ತಂದ್ರೆ ಮಿಷಿನ್ ಎಲ್ಲ? ಮಿಷಿನ್ ಈರೋಡಿಂದ ತಂದಿ ಸರ್, ತಮಿಳ್ನಾಡು ಈರೋಡಿಂದ ತಗೊಂಬಂದಿದ್ದು. ನಿಮ್ ಸುತ್ತಮುತ್ತಲ ಯಾರು ಇಲ್ಲ? ಇಲ್ಲ ಸರ್, ಯಾರು ಮಾಡಿಲ್ಲ ಸರ್ ಸುತ್ತಮುತ್ತಲಲ್ಲಿ. ಯುವ ಕೃಷಿಕರಾಗಿ ಬೇರೆ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೃಷಿಯಿಂದ ನಾಣ್ಣುಡಿ ಇದೆ ಸರ್, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ. ನಾವೆಷ್ಟೇ ವಿದ್ಯೆ ಕಲ್ತಿದ್ರು ಕೃಷಿಯಲ್ಲಿ ಲಾಭ ಇದೆ ಸರ್. ಇವತ್ತು ಜಗತ್ತಿಗೆ ಅನ್ನ ಆಗ್ತಿರೋದ್ರೆ ರೈತನೇ ಸರ್. ಹಾಗಾಗಿ ಕೃಷಿಯಲ್ಲಿ ಎಲ್ಲರೂ ತೊಡಗಿಸ್ಕೊಳ್ರಿ, ನಿಮ್ಗೆ ಆ ಕೈಲಿ ಆದಷ್ಟು ಅಂತ ಅದು ಉಪಯೋಗ ಇದು ಹ್ಯಾಬಿ ಹೇಗಾದ್ರೂ ಮಾಡ್ಬೋದು ಸರ್. ಈಗ ರೈತ ಯಾವುದೇ ವೃತ್ತಿಯಲ್ಲಿ ಇದ್ರು ಕೂಡ ಕೃಷಿನ ಅದನ್ನ ಇದ್ರಲ್ಲಾಕಿ ಮಾಡ್ಬೋದು. ಈಗ ಎಷ್ಟೋ ಜನ ಇಂಜಿನಿಯರ್ಸ್, ಡಾಕ್ಟರ್ಸ್ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, ತೋಟ ಮಾಡ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಕೃಷಿಯಲ್ಲಿ ಆಸಕ್ತಿ ಇರೋದ್ರಿಂದನೇ ಸರ್ ಅವರೆಲ್ಲ ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಯುವಕರು ಹೆಚ್ಚು ಹೆಚ್ಚು ವೈಜ್ಞಾನಿಕವಾಗಿ ಕೃಷಿ ಮಾಡಬೇಕು, ಮತ್ತೆ ಕೃಷಿಯಲ್ಲಿ ಹೆಚ್ಚು ತೊಡಗಿಸ್ಕೊಂಡ್ರೆ ದೇಶನೂ ಅಭಿವೃದ್ಧಿ ಆಗುತ್ತೆ, ನಾವು ಸಮೃದ್ಧಿಯಾಗಿ ಆರ್ಥಿಕವಾಗಿ ಚೆನ್ನಾಗಿರ್ತೀವಿ ಸರ್. ಒಳ್ಳೇದು ಯಶವಂತ ಕುಮಾರ್ ಅವರೇ, ತಮ್ಮ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಇದುವರೆಗೆ ಹಂಚಿಕೊಂಡಿದ್ದೀರಿ. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಇದುವರೆಗೆ ಭದ್ರಾವತಿ ತಾಲೂಕು ದಾನವಾಡಿಯ ಯಶವಂತ ಕುಮಾರ್ ಜಿಟಿ ಅವರೊಡನೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಈಗ ತರೀಕೆರೆ ತಾಲೂಕು ಮುದಿಗೆರೆಯ ಸುಮಿತ್ರಮ್ಮ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. ಜಾನಿಗೆ ನೀನೆಲ್ಲೇ ದ್ವಾರ, ಕೀದರು ನೀನೆಲ್ಲೇ ಎಂಬುತ್ತಿದ್ದ ಶೋಭನವೇ ಗಂಟುಗಾಲನೇ ಮಾದಲಿಂಗ ಅಪ್ಪಯ್ಯ ಶೋಭನವೇ ಬಂಟಿಗ ನೀನಲ್ಲೇ ದ್ವಾರ ಬಂಟಿಗ ನೀನಲ್ಲೇ ದ್ವಾರ ಬಂಟಿಗ ನೀನಲ್ಲೇ ದ್ವಾರ ನೀನಲ್ಲೇ ದ್ವಾರ ಚಿನ್ನದ ಜಗಲಿ ಮೇಲೆ ಚಿನ್ನ ಕೆರಡೊಳೆ ಶೋಭನವೇ ಕನ್ನೆ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ಗಟ್ಟದ ಶೋಭನವೇ ಚಿನ್ನ ಏರೋ ರಾಮಗ ಚಿನ್ನ ಏರೋ ರಾಮಗ ಚಿನ್ನ ಏರೋ ರಾಮಗ ಚಿನ್ನ ಏರೋ ರಾಮಗ ನಿಗೆ ಗೊತ್ತಿರ ಜಗಲಿ ಮೇಲೆ ಮುತ್ತ ಕೆರಡೊಳೆ ಶೋಭನವೇ ರಾಮಗ ನಿಗೆ ಮುತ್ತಂಬದು ಮುತ್ತಾರಿ ಪಾವಣವೇ ಶೋಭನವೇ ಮತ್ತ ಬೆಳೆಯೋದೇ ಮಾಲೆ ಸಾಲೋಪ ಬೆಳೆಯೋದೇ ಮಾಲೆ ನಾಡ ಮುತ್ತ ಬೆಳೆಯೋದೇ ವಾಳೆ ಸಾಲೋಪ ಬೆಳೆಯೋದೇ ವಾಳೆ ಸಾಲ ಬೆಳೆಯೋದೆ ವಳೆ ಸಾಲೆಣ ಮಕ್ಕಳ ಶೋಭನವೇ ಮುತ್ತಿನ ಸಾಸುವೆ ತಾಳು ದಾರಿನ ಸಾಸುವೆ ತಾಳು ದಾರಿನ ಸಾಸುವೆ ತಾಳು ದಾರಿನ ಸಾಸುವೆ ತಾಳು ಸಾಸುವೆ ಮೇಲೆ ಮುತ್ತ ಕೆರಡೊಳ ಶೋಭನ ಅಮ್ಮನಿಗೆ ಕೊಡಿ ನಮ್ಮನಿಗೆ ಕೊಡಿ ರಯ್ಯ ಗಟ್ಟದ ಶೋಭನವೇ ಮುತ್ತ ಏರೋ ರಾಮಗ ಮುತ್ತ ಏರೋ ರಾಮಗ ನಿಗೆ ಮುತ್ತ ಏರೋ ರಾಮಗ ಮುತ್ತ ಏರೋ ರಾಮಗ ಅವಳಿ ಮೇಲೆ ಅವಳ ಕೆರಡೊಳ ಶೋಭನವೇ ಅರದೆ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ನಮ್ಮನಿಗೆ ಕೊಡಿ ರಯ್ಯ ಗಟ್ಟದ ಶೋಭನವೇ ಅವಳ ಏರೋ ರಾಮಗ ಅವಳ ಏರೋ ರಾಮಗ ನಿಗೆ ಅವಳ ಏರೋ ರಾಮಗ ಅವಳ ಏರೋ ರಾಮಗ ನಿಗೆ ಜಗತ್ತಳದ ಕಿರಾಸಿ ಗಟ್ಟಿದವೇ ಶೋಭನವೇ ದೇಶ ನಾಳೋ ರಾಮಗ ದೇಶ ನಾಳೋ ರಾಮಗ ನಿಗೆ ದೇಶ ನಾಳೋ ರಾಮಗ ದೇಶ ನಾಳೋ ರಾಮಗ ನಿಗೆ ದೇಶ ನಾಳೋ ರಾಮಗನ ಕಂದಯ್ಯಗೆ ಶೋಭನವೇ ಮೇಲೆ ಗಟ್ಟಾವೆ ಮುಡಿಯ ತೊಳೆದಕ್ಕೆ ದಿಂಡಿ ಗಟ್ಟವೇ ಶೋಭನವೇ ಮಂಡ್ಲ ನಾಳೋ ರಾಮಗ ನಾಳೋ ರಾಮಗ ನಿಗೆ ಮಂಡ್ಲ ನಾಳೋ ರಾಮಗ ನಾಳೋ ರಾಮಗ ನಿಗೆ ಮಂಡ್ಲ ನಾಳೋ ರಾಮಗನ ಕಂದಯ್ಯಗೆ ಶೋಭನವೇ ದಿಂಡಿ ಗಟ್ಟಾವೇ ಮುಡಿಯ ಮೇಲೆ ಗಟ್ಟಾವೇ ಮುಡಿಯ ಮೇಲೆ ಮತ್ತೆ ಇಡುವಾರು ಅಂದವಾಗಿ ಇಡಿರುವ ಶೋಭನವೇ ಕಂದು ಬೆಳ್ಳಿ ಕಡಗ ನಿಮ ಕೈ ಬೆಳ್ಳಿ ಕಡಗ ನಿಮ ಕೈ ಬೆಳ್ಳಿ ಕಡಗ ನಿಮ ಕೈ ಬೆಳ್ಳಿ ಕಡಗ ನಿಮ ಬೆಳ್ಳಿ ಕಡಗ ನಿಮ ಕೈ ಲೈದು ಬರಳು ಶೋಭನವೇ ಅನುವಾಗಿ ಬರಲೇ ಮುಡಿಯ ಮೇವಾಗಿ ಬರಲೇ ಮುಡಿಯ ಮೇವಾಗಿ ಬರಲೇ ಮುಡಿಯ ಮೇವಾಗಿ ಬರಲೇ ಮುಡಿಯ ಬೈಡುವರು ಚಂದುವಾಗಿ ಇಡಿರುವ ಶೋಭಾನವೇ ಚೊಕ ಬೆಳ್ಳಿ ಕಡಗ ನೀಮ ಕೈಲಿ ಕಡಗ ನೀಮ ಕೈಲಿ ಬೆಳ್ಳಿ ಕಡಗ ನೀಮ ಕೈಲಿ ಕಡಗ ನೀಮ ಕೈಲಿ ಕಡಗ ನಿಮ ಕೈಲೈದು ಬೆರಳು ಶೋಭಾನವೇ ಅಂದವಾಗಿ ಬರಲೇ ಮುಡಿಯ ಮೇವಾಗಿ ಬರಲೇ ಮುಡಿಯ ಮೇವಾಗಿ ಬರಲೇ ಮುಡಿಯ ಮೇವಾಗಿ ಬರಲೇ ಮುಡಿಯ ಇಡುವರು ಅಂದವಾಗಿ ಇಡಿರುವ ಶೋಭಾನವೇ ಹೊಸ ಬೆಳ್ಳಿ ಕಡಗ ನೀಮ ಕೈಲಿ ಕಡಗ ನೀಮ ಕೈಲಿ ಕಡಗ ನೀಮ ಕೈಲಿ ಕಡಗ ನೀಮ ಬೆಳ್ಳಿ ನಡಗ ನಿಮ್ಮ ಕೈಲೈದು ಬೆರಳು ಶೋಭಾನವೇ ಅಂದವಾಗಿ ಬರಲೇ ಮುಡಿಯ ಮೇವಾಗಿ ಬರಲೇ ಮುಡಿಯ ಮೇವಾಗಿ ಬರಲೇ ಮುಡಿಯ ಮೇವಾಗಿ ಬರಲೇ ಮುಡಿಯ ಅವರಿಗೆ ಒಳಗೊಂದು ಅವರಿಗೆ ಬೆರೆದಂಗ ಶೋಭಾನವೇ ಸಾವರಕ್ಕೆ ಒಬ್ಬ ಸವಾಡಕ್ಕೆ ಒಬ್ಬ ಗವಾಡ ಅವರಕ್ಕೆ ಒಬ್ಬ ಗವಾಡ ಗೌಡ ಮರಿಯ ಎಂದು ಶೋಭಾನವೇ ಸೇರಿತ ಶಿವನ ಕೃಪೆ ಏರಿಯತ ಶಿವನ ಕೃಪೆ ಏರಿಯತ ಶಿವನ ಕೃಪೆ ಏರ